ಗದಗ ತಾಲೂಕಿನ ನಾಗಾವಿ ಗ್ರಾಮದ ಗೋವಿಂದರೆಡ್ಡಿ ಭರಮಗೌಡ್ರ ಇವರ ಹೊಲದಲ್ಲಿ ಭೀಮಾ ಸೂಪರ್ ಈರುಳ್ಳಿ ತಳಿಯ ಕ್ಷೇತ್ರೋತ್ಸವ ಜರುಗಿತು. ಕೃಷಿ ವಿಜ್ಞಾನಿ ಹೇಮಾವತಿ ಹಿರೇಗೌಡರ ಮಾತನಾಡಿ, ಭೀಮಾ ಸೂಪರ್ ತಳಿಯು ಸುಧಾರಿತ ಈರುಳ್ಳಿ ತಳಿಯಾಗಿದ್ದು, ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಿರ್ದೇಶನಾಲಯ ಪುಣೆಯಿಂದ ಬಿಡುಗಡೆಯಾಗಿದ್ದು, ಎಲೆಗಳಿಗೆ ಬರುವ ನೇರಳೆ ಚುಕ್ಕೆ ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ನೀರಾವರಿಯಲ್ಲಿ ಪ್ರತಿ ಎಕರೆಗೆ 190 ಕ್ವಿಂಟಲ್ನಷ್ಟು ಇಳುವರಿ ಕೊಡುವ ಸಾಮರ್ಥ್ಯ ಇದೆ ಎಂದು ತಿಳಿಸಿದರು. ವಿಜ್ಞಾನಿಗಳಾದ ಎನ್ಎಸ್ ಬಂಡಿ, ಎಸ್ಕೆ ಮುದ್ಲಾಪುರ ಅವರು ಈರುಳ್ಳಿ ಬೆಳೆಗೆ ಬರುವ ಪ್ರಮುಖ ಕೀಟ ಮತ್ತು ರೋಗಗಳ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀನುಗಾರಿಕೆ ವಿಶ್ವವಿದ್ಯಾನಿಲಯ ಸ್ಥಾಪಿಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತದಿಂದ ಪ್ರಸಕ್ತ ಸಾಲಿನಲ್ಲಿ 900 ಕೋಟಿ ರೂಪಾಯಿ ಮೌಲ್ಯದ ಮೆಕ್ಕೆಜೋಳ ರಫ್ತು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. 616 ಕೋಟಿ ರೂಪಾಯಿ ವೆಚ್ಚದ ಉಜಿರೆ ಧರ್ಮಸ್ಥಳ ಪೆರೆಯ ಶಾಂತಿ ದ್ವಿಪಥ ರಸ್ತೆಗೆ ಇಂದು ಶಿಲಾನ್ಯಾಸ. ರಾಜ್ಯದಲ್ಲಿ ಜನವರಿಯಿಂದ ಇಂದಿರಾ ಆಹಾರ ಕಿಟ್ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸಾಧು ಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1-5-5-1 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ರಿವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆರ್ರಿ ಬೋರರ್ ನಿಯಂತ್ರಣದಲ್ಲಿ ಬವೇರಿಯಾ ಬ್ಯಾಸ್ಯಾನ ಬಳಕೆ ಕುರಿತು ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾಫಿ ಕಾಯಿಕೊರಕ ಕೀಟದ ನಿಯಂತ್ರಣಕ್ಕೆ ಬವೇರಿಯಾ ಬ್ಯಾಸ್ಯಾನ ಶಿಲೀಂಧ್ರದ ಬಳಕೆ, ಈ ಕುರಿತು ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ಕೀಟಪೀಡೆಯಾದಂಥ ಬೆರ್ರಿ ಬೋರರ್ ನಿರ್ವಹಣೆಯಲ್ಲಿ ಬವೇರಿಯಾ ಬ್ಯಾಸಿಯಾನ ಜೈವಿಕ ಶಿಲೀಂಧ್ರವನ್ನು ಹೇಗೆಲ್ಲ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿಯವರು. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ರೆಡ್ಡಿಯವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಈ ಕಾಫಿ ಬೆಳೆಗೆ ಬೆರ್ರಿ ಬೋರರ್ ಎಷ್ಟು ಮಟ್ಟಿಗೆ ಹಾವಳಿ ಉಂಟು ಮಾಡುತ್ತೆ, ತೊಂದರೆ ಕೊಡುತ್ತೆ, ನಷ್ಟ ಉಂಟು ಮಾಡುತ್ತೆ ಅಂತೀರಿ? ಕಾಫಿ ಕಾಯಿ ಕೊರಕ ಇದೊಂದು ಕಾಫಿಗೆ ಇಡೀ ಪ್ರಪಂಚದಾದ್ಯಂತ ತುಂಬ ಹಾವಳಿ ಅಥವಾ ನಷ್ಟ ಉಂಟು ಮಾಡ್ತಾ ಇದೆ. ಮುಖ್ಯವಾಗಿ ವ್ಯಾಪಾರ, ಏನು ಟ್ರೇಡ್ ಅಂತೀವಿ, ಕಾಫಿ ವಿದೇಶಗಳಿಗೆ ಬೇರೆ ಬೇರೆ ದೇಶಗಳಿಂದ ವ್ಯಾಪಾರದಲ್ಲಿ ಇರುತ್ತೆ. ತೈಲ ಬಿಟ್ಟರೆ ಕಾಫಿನೇ ನಮಗೆ ಎರಡನೇದು ಅತಿ ಹೆಚ್ಚು ವಹಿವಾಟು ನಡೆಸುವಂಥ ಒಂದು ಉತ್ಪನ್ನ. ಹಂಗಾಗಿ ಇದು ಬೇರೆ ದೇಶಗಳು ಈ ಬೆರಿ ಬೋರರ್ ಅಥವಾ ಕಾಯಿ ಕೊರಕದ ಒಂದು ಮಹತ್ವ ತುಂಬ ಇರುತ್ತೆ. ಅಂದರೆ ಅದಕ್ಕೆ ತೊಂದರೆ ಕೊಡುತ್ತೆ. ಮತ್ತು ಈ ವಹಿವಾಟಿಂದನೇ ಇದು ಬೇರೆ ದೇಶಗಳಿಗೆ ಹರಡಿದ್ದು. ನಮ್ಮ ಭಾರತದಲ್ಲಿ ಇದು ಇರಲಿಲ್ಲ, 1990ರಲ್ಲಿ ಮೊಟ್ಟ ಮೊದಲಿಗೆ ಇದು ಈ ನೀಲಗಿರಿ ಬೆಟ್ಟಗಳಲ್ಲಿ ಈ ಊಟಿ ಪಕ್ಕ ಒಂದು ಎಸ್ಟೇಟಲ್ಲಿ ಕಂಡು ಬರುತ್ತೆ. ತದನಂತರ ಇದು ಎಲ್ಲ ಕಾಫಿ ಬೆಳೆಯುವ ಪ್ರದೇಶಗಳಿಗೆ ಹರಡ್ಕೊಳ್ಳುತ್ತೆ. ಎಲ್ಲರ ಒಂದು ಮಾಹಿತಿ ಪ್ರಕಾರ ಶ್ರೀಲಂಕಾದಿಂದ ಬಂದಿದ್ದು ಅನ್ನೋ ಒಂದು ಊಹೆ ಇದೆ. 90ರಿಂದ ಇದು ನಮ್ಮ ಭಾರತದಲ್ಲಿದೆ, ಮತ್ತೆ ಇದು ದಕ್ಷಿಣ ಭಾರತದಲ್ಲಿ ಮಾತ್ರ, ಈಗ ಆಂಧ್ರ ಅಲ್ಲಿ ಸ್ವಲ್ಪ ಕಡಿಮೆ ಇದ್ರ ಹಾವಳಿ. ಆದ್ರಿಂದ ನಾವು ಇಲ್ಲಿಂದ ಅಲ್ಲಿಗೆ ಕಾಫಿ ತಗೊಂಡೋಗ ಹುಷಾರಾಗಿರ್ಬೇಕು. ಮತ್ತೆ ಈ ಕಾಯಿ ಕೊರಕದ ಇನ್ನೊಂದು ವಿಶೇಷತೆ ಅಂದ್ರೆ ಇದು ಬೇರೆ ಯಾವುದೇ ಒಂದು ಅವಲಂಬಿ ಗಿಡಗಳಿಲ್ಲ, ಬರೀ ಕಾಫಿ ಮಾತ್ರ ತಿನ್ನೋದು. ಅಂದ್ರೆ ಏಕ ಆಹಾರ ಕೀಟ, ಏಕ ಆಹಾರ ಕೀಟ, ಕಾಫಿನೇ ಅವಲಂಬಿತವಾಗಿ ಕಾಫಿ ಬೀಜಗಳನ್ನು ಮಾತ್ರ ತಿನ್ನುತ್ತೆ. ಹೌದು, ಬೇರೆ ಸಸ್ಯಗಳನ್ನು ಮುಟ್ಟಲ್ಲ ಇದು. ಅದೊಂದು ವಿಶೇಷತೆ. ಮತ್ತೆ ಇದು ಎರಡು ಅರೇಬಿಕಾ ಕಾಫಿ ಮತ್ತೆ ರೋಬಸ್ಟಾ ಕಾಫಿ ಮತ್ತೆ ಮರ ಕಾಫಿಗೂ ಇದು ಹಾನಿ ಮಾಡುತ್ತೆ. ಸೊ ಇದು ಒಂದು ಅರೇಬಿಕಾ ಆದ್ಮೇಲೆ ರೋಬಸ್ಟಾಗ್ ಬರುತ್ತೆ, ರೋಬಸ್ಟಾಯಿಂದ ಮರ ಕಾಫಿ ಅಲ್ಲಿ ಬರುತ್ತೆ. ಇದು ಜೀವನ ಚಕ್ರವನ್ನ ಮುಂದುವರಿಸ್ತಾ, ಮತ್ತೆ ಇದರ ಜೀವನ ಚಕ್ರ ತುಂಬಾ ಕಡಿಮೆ, ಒಂದು ತಿಂಗಳಲ್ಲೇ ಇದು ವಂಶಾಭಿವೃದ್ಧಿ ಮಾಡುತ್ತೆ. ಆದ್ರಿಂದ ಒಂದು ವರ್ಷದಲ್ಲಿ ಇದು 6-7 ಬಾರಿ ವಂಶಾಭಿವೃದ್ಧಿಯನ್ನು ಮಾಡೋದ್ರಿಂದ ಇದರದ್ದು ಅವಳಿ ಅತಿ ಬೇಗ ಜಾಸ್ತಿ ಆಗ್ಬಿಡುತ್ತೆ. ನೀವು ಹೋದ ವರ್ಷ ಏನು ಇಲ್ಲ ಅನ್ಕೊಂಡ್ರೆ ಈ ವರ್ಷ ಗೊತ್ತಿಲ್ಲದೆ ಬಂದಿರುತ್ತೆ. ಹಂಗಾಗಿ ಇದು ತುಂಬಾ ಜಾಗ್ರತೆಯಿಂದ ಇದನ್ನ ಗಮನಿಸ್ತಾ ಇರಬೇಕು. ಈಗ ಮುಖ್ಯವಾಗಿ ನಾವು ಕಾಫಿ ಬೀಜನೇ ಬಳಸ್ತೀವಿ ಸೇವನೆಗೆ, ಮತ್ತೆ ರಫ್ತಿನ ಮೌಲ್ಯ ಕೂಡ ಇದೆ. ಹಾಗಾಗಿ ಈ ಒಂದು ಕಾಫಿ ಬೆರಿಬೋರರ ನಿರ್ವಹಣೆಯಲ್ಲಿ ಆದಷ್ಟು ರಾಸಾಯನಿಕ ಕಡಿಮೆ ಮಾಡಿ ಜೈವಿಕ ಕ್ರಮಗಳನ್ನು, ಪರಿಸರ ಸ್ನೇಹಿ ಕ್ರಮಗಳನ್ನೇ ಬಳಸಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಹೌದು. ಈ ಒಂದು ನಿಟ್ಟಿನಲ್ಲಿ ಈ ಬೆವೇರಿಯಾ ಬ್ಯಾಸಿಯಾನ ಎನ್ನುವಂಥ ಒಂದು ಶಿಲೀಂಧ್ರವನ್ನು ಸಿಂಪರಣೆ ಮಾಡೋದಕ್ಕೆ ತಾವು ಶಿಫಾರಸು ಮಾಡ್ತಾ ಇರ್ತೀರ. ಅದು ಎಷ್ಟು ಮಟ್ಟಿಗೆ ಉಪಯುಕ್ತ ಅಂತೀರ ಈ ಕಾಫಿ ಬೆರಿಬೋರರ ನಿರ್ವಹಣೆಯಲ್ಲಿ ಈ ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರ? ಫಸ್ಟಿಗೆ ಬರೋದಾದರೆ ನಾವು ಬೆವೇರಿಯಾ ಬ್ಯಾಸಿಯಾನ ಏನು ಅಂತ ಅದು ತಿಳ್ಕೊಳ್ಳೋಣ. ಇದು ಬಿವೇರಿಯಾ ಬ್ಯಾಸಿ ಅನ್ನೋದು ಅದರದೊಂದು ಹೆಸರು. ಇದು ಮೂಲತಃ ಶಿಲೀಂಧ್ರ. ಇದು ಸ್ವಾಭಾವಿಕವಾಗಿ ಕೀಟಗಳಿಗೆ ರೋಗ ತರುವಂತ ಒಂದು ಶಿಲೀಂಧ್ರ. ಇದು ಸ್ವಾಭಾವಿಕದಲ್ಲಿ ಇರುತ್ತೆ, ನೇಚರಲ್ಲಿ ಇರುತ್ತೆ. ಇದು ಮೊಟ್ಟ ಮೊದಲಿಗೆ ಕಂಡುಹಿಡಿದಿದ್ದು ಅಗಸ್ಟಿನೋ ಬೆಸ್ಸಿ ಅಂತ, ವಿಜ್ಞಾನಿ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ, ಬೆವೇರಿಯಾ ಬ್ಯಾಸಿಯಾನ ಅಂತ. 1835ರಲ್ಲಿ ಇದು ನಮ್ಮ ರೇಷ್ಮೆ ಹುಳು ಹೀಗೆ ರೋಗ ತರುವಂತದ್ದು, ಅದು ಸುಣ್ಣಕಟ್ಟು ಅಂತ ಹೇಳ್ತಾರೆ, ವೈಟ್ ಮಸ್ಕಡೈನ್, ಬಿಳಿ ಬಣ್ಣದಲ್ಲಿ ರೋಗ ಬರುತ್ತೆ. ಇದು ಕಂಡಿಡಿದಾಗ ಇದರದ್ದು ನಾವು ಶಿಲೀಂಧ್ರವನ್ನ ನಾಶ ಮಾಡೋದು ಹೆಂಗೆ, ನಾವು ಈ ರೇಷ್ಮೆ ಹುಳುವನ್ನ ಇದರಿಂದ ಕಾಪಾಡೋದು ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೀತಿತ್ತು. ಕ್ರಮೇಣ ಇದು ಬೇರೆ ಹುಳುಗಳಿಗೆ, ಬೆಳೆ ತಿನ್ನ ಹುಳುಗಳಿಗೆ ಹಾನಿ ಮಾಡುತ್ತೆ ಅಂತ ಗೊತ್ತಾದ್ಮೇಲೆ ಇದನ್ನ ನಾವು ಜೈವಿಕ ಹತೋಟಿಗೂ ಕೂಡ ಬಳಸ್ಕೋಬಹುದು. ಬಳಸ್ಕೊಳ್ಳೋಕೆ ಶುರುವಾಗಿ ಸುಮಾರು ಕೀಟಗಳನ್ನು ಹತೋಟಿ ಮಾಡ್ತಾ ಇದೀವಿ. ಇದು ಬಿವೇರಿಯಾ ಬ್ಯಾಸಿಯಾನದಿಂದ ರಸ ಇರುವ ಕೀಟಗಳಿಂದ ಹಿಡಿದು ಕಾಯಿ ಕೊರಕ, ಹತ್ತಿಯಲ್ಲಿ ಕಾಯಿ ಕೊರಕಗಳು ಬರುತ್ತೆ, ಕಾಯಿ ಕೊರಕಗಳು ಎಲ್ಲದಕ್ಕೂ ಇದನ್ನ ಬಳಸ್ತಾ ಇದೆ. ಅಂದ್ರೆ ಇದು ಕೀಟಗಳಿಗೆ ರೋಗವನ್ನ ಉಂಟು ಮಾಡುವಂತ ಒಂದು ಶಿಲೀಂಧ್ರ. ಹಾಗಾಗಿ ಒಂದು ಶತ್ರುವಿನ ಶತ್ರು ಅಂತ ಹೇಳ್ಬೋದು. ಹೌದು, ಅದು ನಮಗೆ ಮಿತ್ರ, ರೈತ ಮಿತ್ರ. ಅಂದ್ರೆ ಈಗ ಕಾಫಿ ಬೆರಿಬೋರರ ನಿರ್ವಹಣೆಗೆ ಯಾವಾಗ ಇದನ್ನು ಬಳಕೆ ಪ್ರಾರಂಭಿಸಲಾಯಿತು ಅಂತೀರಿ? ಇದು ಸುಮಾರು ಒಂದು 30 ವರ್ಷಗಳಿಂದ, ಯಾವಾಗ ನಮ್ಮ ಕಾಫಿ ಬೆರಿಬೋರರ್ ಭಾರತಕ್ಕೆ ಬಂತು ಆಗ ಸುಮಾರು ಸಂಶೋಧನೆಗಳು ಮಾಡಿ ಇದನ್ನ ಬಳಕೆಗೆ ಶಿಫಾರಸು ಮಾಡಿದ್ದಾರೆ. ಇತ್ತೀನ ದಿನಗಳಲ್ಲಿ ಇದಕ್ಕೆ ಮಹತ್ವ ಯಾಕೆ ಜಾಸ್ತಿ ಅಂದ್ರೆ, ಸುಮಾರು ಕಾಫಿಯನ್ನ ರಫ್ತು ಮಾಡ್ತೀವಲ್ಲ ಆ ದೇಶಗಳು ಈ ಕೀಟನಾಶಕಗಳ ಬಳಕೆಯಲ್ಲಿ ತುಂಬಾ ರಿಸ್ಟ್ರಿಕ್ಷನ್, ಅಂದ್ರೆ ಬಹಳ ಕಟ್ಟುನಿಟ್ಟಾಗಿ ನೋಡ್ತಾ ಇದ್ದಾರೆ. ಹಂಗಾಗಿ ಮತ್ತೆ ನಮ್ಮಲ್ಲೂ ರೈತರು ಸುಮಾರು ಜನ ಈ ರಾಸಾಯನಿಕಗಳನ್ನ ಬಳಸಕ್ಕೆ ಹಿಂಜರಿತಾ ಇದ್ದಾರೆ. ಅವ್ರಿಗೂ ಮನವರಿಕೆ ಆಗಿದೆ, ನಮ್ಮ ಪರಿಸರನ ನಾವು ಈ ರಾಸಾಯನಿಕಗಳಲ್ಲಿ ಬಳಸಬಾರ್ದು ಅನ್ನ. ಮತ್ತೆ ಈ ಬಿವೇರಿಯಾ ಬ್ಯಾಸಿಯಾನ ನಮ್ಮ ಕಾಫಿ ಕಾಯಿ ಕೊರಕಕ್ಕೆ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಬೇರೆ ಬಯಲುಸೀಮೆ ಬೆಳೆಗಳಲ್ಲಿ ನೋಡಿದ್ರೆ ಈ ಶಿಲೀಂಧ್ರ ಬೆಳೆಯಕ್ಕೆ ನಮ್ಗೆ ಒಂದು ತಂಪಾದ ವಾತಾವರಣ ಬೇಕು. ಅಂದ್ರೆ ಈ ಉಷ್ಣಾಂಶ ನೋಡಿದ್ರೆ 26-28 ಡಿಗ್ರಿ ಉಷ್ಣಾಂಶದಲ್ಲಿ, ಮತ್ತೆ ತೇವಾಂಶ RH ಅಂತೀವಿ, ರಿಲೇಟಿವ್ ಹ್ಯೂಮಿಡಿಟಿ ಅದೊಂದು 80-90% ಇರಬೇಕು ಶೇಕಡ, ಅವಾಗ ಈ ಶಿಲೀಂಧ್ರಗಳು ಚೆನ್ನಾಗಿ ಬೆಳೀತವೆ. ಆ ಒಂದು ವಾತಾವರಣ ಇಲ್ಲಿ ನಮ್ಮಲ್ಲಿ ಕಾಫಿ ತೋಟಗಳಲ್ಲಿ ಸಿಗುತ್ತೆ. ಹಂಗಾಗಿ ಇದು ತುಂಬಾ ಪರಿಣಾಮಕಾರಿಯಾಗಿ ಈ ಹತೋಟಿಯನ್ನ ಮಾಡುತ್ತೆ. ಕಾಫಿ ಕಾಯಿ ಕೊರಕ ಅಲ್ಲದೆ ಕಾಫಿ ರೆಕ್ಕೆ ಬರಲನ್ನು ಇದು ಹತೋಟಿ ಮಾಡಬಲ್ದು. ಮುಖ್ಯವಾಗಿ ಯಾವ ಒಂದು ಸಂದರ್ಭದಲ್ಲಿ ಇದನ್ನ ಬಳಸ್ಕೋಬೇಕು ಅಂತೀರಿ ಈ ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರವನ್ನು? ನಾವು ಈ ಬಿವೇರಿಯಾ ಬ್ಯಾಸಿಯನ ಶಿಲೀಂಧ್ರವನ್ನು ಈ ಕಾಫಿ ಕಾಯಿ ಕೊರಕ ನಾಭಿಯ ಮೇಲೆ ರಂಧ್ರ ಮಾಡಿ ಕೂತಿರುತ್ತೆ, ಆ ಸಮಯದಲ್ಲಿ ನಾವು ಇದನ್ನು ಸಿಂಪಡಣೆ ಮಾಡಬೇಕು. ಅಂದರೆ ಸಾಧಾರಣವಾಗಿ ಯಾವ ತಿಂಗಳುಗಳಲ್ಲಿ ಇರುತ್ತೆ ಇದು? ಇದು ಈ ಅರೇಬಿಕಾ ತೋಟಗಳಲ್ಲಾದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು, ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬೆರಿ ಬೊರರ್ ಹುಳ ತುದಿಯಲ್ಲಿ ಕೂತಿರುತ್ತೆ. ಅಂದ್ರೆ ಈ ಬೀಜಗಳು ಬಲಿಯುವಂತ ಸಂದರ್ಭದಲ್ಲಿ ಅದು ಬಲ್ತ್ ಮೇಲೆ ಅದು ಒಳಗಡೆ ಹೋಗುತ್ತೆ, ಅಷ್ಟರೊಳಗೆ ನಾವು ಇದನ್ನ ಸಿಂಪಡಣೆ ಮಾಡಬೇಕು. ಅಂದ್ರೆ ಬೇಳೆನೇ ತಿನ್ನುತ್ತೆ ಇದು? ಹೌದು. ಬೇರೆ ಬೇಳೆ ಬಲಿಲಿಲ್ಲ ಅಂದ್ರೆ ಇದು ತಿನ್ನೋದಿಲ್ಲ, ತಿನ್ನಲ್ಲ. ಅಲ್ಲೇ ಕೂತು ಕಾಯ್ತಾ ಇರುತ್ತೆ ಬೇಳೆ ಬಲಿಯವರೆಗೂ, ಆಮೇಲೆ ಒಳಗಡೆ ಹೋಗುತ್ತೆ. ಅರೇಬಿಕಾದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಾಯ್ತಾ ಕುಂತಿರುತ್ತೆ. ರೋಬಸ್ಟಾದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳವರೆಗೂ ನಾವು ಇದನ್ನು ಸಿಂಪಡಣೆ ಮಾಡಬಹುದು. ಆ ಒಂದು ಸಂದರ್ಭದಲ್ಲಿ ಸಿಂಪಡಣೆ ಮಾಡಬೇಕು ಅಂದ್ರೆ ಕಾಯಿಯಿಂದ ಹೊರಗಡೆ ಇರುವಾಗ. ಮತ್ತೆ ಈ ಕಾಯಿ ಕೊರಕದಲ್ಲಿ ಇನ್ನೊಂದು ಏನಂದ್ರೆ ಅದರದ್ದು ತಾಯಿ ಹುಳ ಬೀಜದಲ್ಲೇ ಇರುತ್ತೆ ಮೊಟ್ಟೆ ಇಟ್ಟು, ಮತ್ತೆ ಒಳಗಡೆ ಹೋಗಿ ಆಚೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಬೆವೇರಿಯಾನ ತಗೊಂಡು ಅದು ಒಳಗಡೆ ಹೋಗಿ ಮೊಟ್ಟೆ ಮರಿಗಳಿಗೂ ಅದನ್ನ ತಲುಪಿಸುತ್ತೆ. ಎಲ್ಲ ಹಂತಗಳು ಅದಕ್ಕೆ ತುತ್ತಾಗ್ತವೆ ಬೆರಿ ಬೊರರ್. ಓಹೋ. ಅಂದ್ರೆ ಆ ನಾಭಿ ಮೂಲಕ ಇದು ಬೀಜಗಳಿಗೂ ಕೂಡ ತಗುಲುತ್ತೆ, ಒಳಗಡೆ ಇರೋ ಮರಿಗಳಿಗೂ ತಗುಲುತ್ತೆ. ಮೊಟ್ಟೆಗಳು ಮರಿಗಳು ಎಲ್ಲದಕ್ಕೂ ತೊಂದರೆ ಕೊಡುತ್ತೆ. ಹೌದೌದು. ಅಂದ್ರೆ ಇದು ಏನು ಅದ್ರ ಮೇಲೆ ಬೆಳೆದು ಅವುಗಳನ್ನ ಉಸಿರು ಕಟ್ಟಿಸುತ್ತೋ ಹೇಗೆ ಇದು? ಇದರದ್ದು ಪರಿಣಾಮ ಯಾವ ಥರ ಬೆಳೀತು ಅಂದರೆ, ಇದು ಇದಕ್ಕೆ ಒಂದು ಎರಡು ದೇಹಗಳು. ಇದು ಒಂದು ಸೂಕ್ಷ್ಮ ಜೀವಿ ಶಿಲೀಂಧ್ರ, ಮೈಸೀಲಿಯಂ ಅಂತಾರೆ. ಅದು ಅಂದರೆ ಬಿಳಿ ಎಳೆಗಳು, ಮತ್ತೆ ಇದಕ್ಕೆ ಬೀಜನ ಸ್ಪೋರ್ಸ್ ಅಂತಾರೆ, ಬೀಜ ಕಣಗಳು. ಈ ಎರಡು ಇರ್ತವೆ. ಇದು ನಾವು ಒಂದು ಸಿಂಪಡಣೆ ಮಾಡಿದ ತಕ್ಷಣ ಸ್ಪೋರ್ಸ್ ಅಂತ ಬೀಜಗಳನ್ನು ಸಿಂಪಡಣೆ ಮಾಡ್ತೀವಿ. ಅದು ಈ ಕೀಟದ ದೇಹಕ್ಕೆ ತಾಗಿದ ತಕ್ಷಣ ಈ ಮೈಸೀಲಿಯಂ ಎಳೆಗಳು ಬೆಳೆಯುತ್ತವೆ. ಆ ದೇಹದಿಂದ ಸ್ಪೈರಕಲ್ಸ್, ಎಲ್ಲೆಲ್ಲಿ ಆ ಚರ್ಮದಲ್ಲಿ ಉಸಿರಾಡಕ್ಕೆ ರಂಧ್ರಗಳಿರ್ತವೆ ಅದ್ರ ಮುಖಾಂತರ ದೇಹದೊಳಗಡೆ ನುಗ್ಗಿ ಪ್ರವೇಶ ಮಾಡಿ ಅಲ್ಲಿ ಈ ಬೆವೇರಿಯಾಸಿನ್ ಅಂತ ಒಂದು ವಿಷವನ್ನ ಒಳಗಡೆ ಉತ್ಪತ್ತಿ ಮಾಡ್ತವೆ. ಅವಾಗ ಈ ಕೀಟಗಳು ಅಲ್ಲೇ ಒಂಥರ ನಿದ್ರಾವಸ್ಥೆಗೆ ಜಾರ್ತವೆ. ಅವಾಗ ಇವು ಅದರೊಳಗಡೆ ಬೆಳೆದು ಆ ಕೀಟವನ್ನ ಸಾಯಿಸಿ ಸತ್ತ ಮೇಲೂ ಈ ಮೈಸೀಲಿಯಂ ಅಂತೀವಲ್ಲ ಅದು ಅದ್ರ ದೇಹ ತುಂಬಾ ಬೆಳೆದು ಬಿಳಿಯಾಗಿ ನಮ್ಗೆ ಆಚೆ ಕಾಣುತ್ತೆ. ಇದು ಇದರ ಸಾಯಿಸುವ ಒಂದು ವಿಧಾನ. ಯಾವ ರೀತಿ ಅದು ಅದನ್ನ ಆವರಿಸಿ ನಾಶ ಮಾಡುತ್ತೆ, ಮತ್ತೆ ಈ ಬಿಳಿ ಮತ್ತೆ ಅವು ಬೀಜ ಆಗಿ ಈ ವಾತಾವರಣದಲ್ಲಿ ನೆಲದ ಮೇಲೆ ಗಾಳಿಗೆ ಮಳೆಗೆ ಮತ್ತೆ ಅವು ತೋಟದಲ್ಲಿ ಹರಡಿ ಬೇರೆ ಕೀಟಗಳಿಗೆ ಹಾನಿ ಮಾಡುತ್ತೆ. ಮತ್ತೆ ಅದು ಅಲ್ಲೇ ಇದ್ಬಿಡುತ್ತೆ, ಅಲ್ಲೇ ಇರುತ್ತೆ. ಈಗ ನಾವು ಒಂದ್ಸರಿ ಸಿಂಪಡಣೆ ಮಾಡಿದ್ರೆ ತೋಟದಲ್ಲೇ ಅದು ಅಭಿವೃದ್ಧಿ ಆಗಿ ಮತ್ತೆ ಅದು ತೊಂದರೆ ಕೊಡ್ತಲೇ ಇರುತ್ತೆ. ಯಾವಾಗ ತೋಟಿ ತರ್ತಾ ಇರುತ್ತೆ ಅದು. ಈ ಕೀಟನಾಶಕಗಳು ರಾಸಾಯನಿಕಗಳಿದ್ರೆ ನಾವು ಒಂದ್ಸರಿ ನಾವು ಸಿಂಪಡಣೆ ಮಾಡಿದ್ರೆ 10 ದಿನ 15 ದಿನ ಅದ್ರ ಪರಿಣಾಮ ಇರುತ್ತೆ, ಆಮೇಲೆ ಕಡಿಮೆ ಅಥವಾ ಅದ್ರದ್ದು ನಿಂತೋಗುತ್ತೆ. ಆದ್ರೆ ಇದ್ರದ್ದು ಅಲ್ಲೇ ಉತ್ಪತ್ತಿ ಆಗ್ತಾ ಇರೋದ್ರಿಂದ ನಮ್ಗೆ ದೀರ್ಘಕಾಲ ಅದರದ ಪರಿಣಾಮ ಸಿಗುತ್ತೆ. ಮುಖ್ಯವಾಗಿ ಯಾವ ರೂಪದಲ್ಲಿ ಸಿಗುತ್ತೆ ನಮ್ಮ ರೈತರಿಗೆ ಇದು ಬಳಕೆಗೆ ಬೆವೇರಿಯಾ ಬ್ಯಾಸಿಯನ? ಇದು ಎರಡು ರೂಪದಲ್ಲಿ, ಒಂದು ಲಿಕ್ವಿಡ್ ಆಗಿ ಅಂದ್ರೆ ಸಿಗುತ್ತೆ, ದ್ರವ ರೂಪದಲ್ಲಿ, ಮತ್ತೆ ನಾವು ಹಾಗೆ ಪುಡಿಯಾಗಿ ಕೊಡ್ಬೋದು. ಪುಡಿ ರೂಪದಲ್ಲೂ ಕೂಡ ಸಿಗುತ್ತೆ, ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಮತ್ತೆ ಎಲ್ಲಾ ಒಂದು ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಲ್ಲೂ ಅದನ್ನ ಈ ಅಕ್ಕಿಯ ಮೇಲೆ ತಯಾರು ಮಾಡಿ ಕೊಡ್ತೀವಿ. ಮತ್ತೆ ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಇದು ಲಭ್ಯ ಇದೆ, ಅಲ್ಲೂ ಕೂಡ ಇದು ಲಭ್ಯ ಇದೆ. ಅದನ್ನು ಬಳಸ್ಕೋಬಹುದು ಮತ್ತೆ ಕೆಲವರು ಸ್ವಲ್ಪ ಅನುಕೂಲ ಇರೋಂಥವ್ರು ದೊಡ್ಡ ತೋಟ ಇದ್ರೆ ಅವರೇ ಸ್ವತಃ ಉತ್ಪತ್ತಿನೂ ಮಾಡಬಹುದು. ಅದಕ್ಕೆ ಬೇಕಾಗುವಂತ ಏನು ತಂತ್ರಜ್ಞಾನ ಅಥವಾ ತರಬೇತಿ, ಮತ್ತೆ ಅದನ್ನ ಕಲ್ಚರ್, ಅದನ್ನ ಬೆಳೆಸೋದಕ್ಕೆ ಶುರುವಾಗುವಂತ ತಾಯಿ ಕಲ್ಚರ್ ಅಂತೀವಿ, ಮೂಲ ಒಂದು ವಸ್ತು ಅದನ್ನ ನಾವು ಒದಗಿಸ್ಕೊಡ್ತೀವಿ, ತರಬೇತಿನೂ ಕೊಡ್ತೀವಿ. ಈಗ ದ್ರವ ರೂಪದಲ್ಲಿ ಸಿಗುತ್ತೆ ಅಂತ ಹೇಳಿರಿ ಅಥವಾ ಪುಡಿ ರೂಪದಲ್ಲಿ ಸಿಗುತ್ತೆ ಅಂತ ಹೇಳಿರಿ, ಇದನ್ನ ಬಳಸೋದು ಹೇಗೆ ಅಂತೀರಿ? ಇದು ನಾವು ಯಾವ ರೀತಿ ಕೀಟನಾಶ ಸಿಂಪಡಣೆ ಮಾಡ್ತೀವಲ್ಲ ಅದೇ ತರಾನೇ. ಅದು ಒಂದು ಬ್ಯಾರೆಲ್ಗೆ 1 ಕೆಜಿ ಅಷ್ಟು, ದ್ರವ ರೂಪದಲ್ಲಿ ಇದ್ರೆ 1 ಲೀಟರ್ನಷ್ಟು ಸುರಿದು ಸಿಂಪಡಣೆ ಮಾಡಬೇಕು. ಈಗ ನಾವೇ ಬೆಳೆಸಿದ್ದಾದ್ರೆ ಅಕ್ಕಿಯಲ್ಲಿ ಬೆಳೆಸಿರ್ತೀವಿ, ಅದನ್ನ ನಾವು ಚೆನ್ನಾಗಿ ನೀರಿನಲ್ಲಿ ಕಲಕಿ ಒಂದು ಅಂಟು ದ್ರಾವಣ 5 ml ಹಾಕಿ ಅದನ್ನ ಬಟ್ಟೆಯಲ್ಲಿ ಸೋದಿಸ್ಬೇಕು. ಆವಾಗ ಬೀಜಾಣು ಎಲ್ಲ ಬ್ಯಾರೆಲ್ ಅಥವಾ ಡ್ರಮ್ಗೆ ಶೋಧಿಸ್ತೀವಿ. ಮತ್ತೆ ಅದನ್ನ ಒಂದು ಬ್ಯಾರಲ್ ನೀರಿಗೆ ಒಂದು ಕೆಜಿಯಷ್ಟು ಅಕ್ಕಿಯಲ್ಲಿ ಬೆಳೆದಿರುವ ಪುಡಿಯನ್ನು ನಾವು ಬಳಸಬೇಕು. ಅದನ್ನು ಗೊಂಚಲ ಮೇಲೆ ಫುಲ್ ನೆನೆಯೋ ಹಂಗೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡುವಾಗ ಸ್ಪ್ರೇಯರ್ಸು ನಾವು ಮೋಟರೈಸ್ಡು ಅಥವಾ ಈ ಅಡ್ಜಸ್ಟೇಬಲ್ ನಾಜಲ್ ಅಂತ ಬರುತ್ತೆ, ಒಂದು ಸ್ವಲ್ಪ ದಪ್ಪ ಇರುವಂಥದ್ದು, ತುಂಬ ಫೈನ್ ಮಿಸ್ಟ್ ಬ್ಲೋಯರು ಹೆವಿ ಸ್ಪೀಡು ಮಾಡಿದಾಗ ತುಂಬ ವೇಸ್ಟ್ ಆಗುತ್ತೆ. ಸೊ ಆಗ ನಾವು ಬ್ಯಾಕ್ ಪ್ಯಾಕ್ ಆಗಲಿ ಅಥವಾ ಅಡ್ಜಸ್ಟೇಬಲ್ ನಾಜಲ್ ಇರುವಂತ ಒಂದು ಸ್ಪ್ರೇಯರ್ನ ಬಳಕೆ ಮಾಡಿ ನೆನೆಯಬೇಕು. ಗೊಂಚಲ ಮೇಲೆ ಕಾಯಿ ಮೇಲೆ ನೆನೆಯೋ ತರ ಅಷ್ಟಕ್ಕೆ ಸಿಂಪಡಣೆ ಮಾಡಿದ್ರೆ ಸಾಕು ಸಾಕು, ಎಲೆಗೆಲ್ಲ ಏನು ಬೇಕಾಗಲ್ಲ, ಅವಶ್ಯಕತೆ ಇರಲ್ಲ. ಏನಿದ್ರು ಆ ಗೊಂಚಲಿಗೆ ಮಾತ್ರ ಸಿಂಪಡಣೆ ಮಾಡಬೇಕು. ಅವಾಗ ನಮಗೆ ಎಕರೆಗೆ 2-3 ಬ್ಯಾರಲ್ ಒಳಗಡೆ ಸಿಂಪಡಣೆ ಮಾಡ್ಬೋದು. ಮತ್ತೆ ಈ ವಾತಾವರಣದ ಅಂಶಗಳು ಹೇಗಿರಬೇಕಾಗತ್ತೆ ಇದು ಚೆನ್ನಾಗಿ ಪರಿಣಾಮಕಾರಿ ಕೆಲಸ ಮಾಡಬೇಕು ಅಂದ್ರೆ? ಮೊದಲೇ ತಿಳಿಸ್ದಂಗೆ ಬೆರಿ ಬೋರರ್ ಹಾವಳಿ ಕಾಯಲ್ಲಿ ತೋಟದಲ್ಲಿ ಇರೋವಾಗ ಆಗಸ್ಟ್ ಕೊನೆಯಿಂದ ಅಕ್ಟೋಬರ್ ವರೆಗೂ, ಅವಾಗ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ತೇವಾಂಶ ಇರುತ್ತೆ, ಅಷ್ಟು ಬಿಸಿಲಿರಲ್ಲ, ಮಳೆನೂ ಬರ್ತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಕಾಫಿ ತೋಟಗಳಲ್ಲಿ ಇದನ್ನು ಸಿಂಪಡಣೆ ಮಾಡಿದ್ರೆ ತುಂಬಾ ಉಪಯುಕ್ತ. ಮತ್ತೆ ಕೆಲವು ರೈತರು ಒಂದೊಂದ್ಸರಿ ಏಪ್ರಿಲ್ ಮಾರ್ಚ್ ಅಲ್ಲಿ ಕೊಯ್ಲು ತಡವಾಗಿರುತ್ತೆ ರೋಬಸ್ಟಾದಲ್ಲಿ, ಅವಾಗ ಬೆರಿ ಬರೋರ್ ತುಂಬಾ ಕಾಣ್ತಾ ಇರುತ್ತೆ, ಆ ಸಮಯದಲ್ಲಿ ಕೇಳ್ತಾರೆ ಬಿವೇರಿಯ. ಆಗ ಸ್ಪ್ರೇ ಮಾಡಿದ್ರೆ ಆ ಬಿಸಿಲಿಗೆ ಇದು ಅಷ್ಟು ಉತ್ಪತ್ತಿ ಆಗಲ್ಲ, ಅಂದ್ರೆ ಎಳೆಗಳು ಉತ್ಪಾದನೆ ಆಗಲ್ಲ, ಆಗಲ್ಲ, ಮೈಸೀಲಿಯ ಅಂತೀವಲ್ಲ ಅದು ಉತ್ಪಾದನೆ ಆಗಲ್ಲ. ಇದು ಒಂದು ಜೀವ, ಇದು ಅಂದ್ರೆ ನಮ್ಗೆ ಈ ಯಾವ ತರ ಈ ಶಿಲೀಂಧ್ರ ಮಳೆಗಾಲದಲ್ಲಿ ಬೂಸ್ಟ್ ಎಲ್ಲ ಬರುತ್ತಲ್ಲ, ಆ ವಾತಾವರಣದಲ್ಲಿ ತೇವಾಂಶ ಇದ್ರೇನೆ ಇದು ಪರಿಣಾಮಕಾರಿ. ಬೇಸಿಗೆ ಕಾಲದಲ್ಲಿ ಇದು ಅಷ್ಟು ಉಪಯೋಗ ಇರೋದಿಲ್ಲ. ಅಂದ್ರೆ ಸಾಧಾರಣವಾಗಿ ಶಿಲೀಂಧ್ರಗಳಿಗೆ ತೇವಾಂಶ ಇರಬೇಕಾಗುತ್ತೆ, ತೇವಾಂಶ ವಾತಾವರಣದಲ್ಲಿ ತೇವಾಂಶ, ಮತ್ತೆ ಅಲ್ಲಿ ಗಿಡದ ಮೇಲೂ ಸ್ವಲ್ಪ ತೇವಾಂಶ ಇದ್ರೆ ಒಳ್ಳೇದು, ಒಳ್ಳೇದು. ಆದ್ರೆ ಮಳೆ ಬರಬಾರದು ಸಿಂಪಡಣೆ ಮಾಡುವಾಗ. ಸಿಂಪಡಣೆ ಮಾಡಿದ ಅಟ್ಲೀಸ್ಟ್ ಒಂದ್ ದಿನ ಅವತ್ತು ಮಳೆ ಇಲ್ಲ ಅಂದ್ರೆ. ನಾವು ಹೇಗೆ ಗುರುತಿಸಬಹುದು ಇದು ಪರಿಣಾಮಕಾರಿಯಾಗಿ ಆಗಿದೆ ಅಂತ? ಇದು ಒಂದ್ಸರಿ ಇವತ್ತು ಸಿಂಪಡಣೆ ಮಾಡಿದ್ರೆ ಅದು ಎಳೆ ಆದ್ರೂ ಕೀಟ ದೇಹದಲ್ಲಿ ಹೋಗಿ ಅದು ಪರಿಣಾಮಕಾರಿಯಾಗಿ ಅದನ್ನು ಕೊಂದು ಅದ್ರ ಮೇಲೆ ಬಿಳಿಯಾಗಿ ಒಂದು ಪದರ ಬೆಳೆಯುತ್ತೆ, ಕಾಟನ್ ಹತ್ತಿ ಟೈಪ್ ಅದ್ರ ಮೇಲೆ ಉಬ್ಬುತ್ತೆ. ಅಂದ್ರೆ ಈ ಕಾಯಿಗಳ ಮೇಲೂ ಇರುತ್ತೆ, ಕಾಯಿದ ಮೇಲೆ ತುದಿಯಲ್ಲಿ ನಾಭಿ ಭಾಗದಲ್ಲೇ ಹುಳ ಬಂದು ಸತ್ತಿರುತ್ತೆ, ಅದ್ರ ಮೇಲೆ ಈ ಕಾಟನ್ ತರ ಬಿಳಿ ಬೆಳವಣಿಗೆ ಇರುತ್ತೆ, ಬೆಳವಣಿಗೆ ಇರುತ್ತೆ. ಅದು ಒಂದು 10-12 ದಿನ ಸ್ಪ್ರೇ ಆದ್ಮೇಲೆ ತೋಟದಲ್ಲಿ ಗಮನಿಸಿದ್ರೆ ಈ ತರ ಇದ್ರೆ ಅವಾಗ ಅದು ಬಿವೇರಿಯ ಬ್ಯಾಸಿ ಅನ್ನೋದ್ರಿಂದ ಇದು ಸತ್ತಿದೆ ಅಂತ ಗೊತ್ತಾಗುತ್ತೆ. ಕೆಲವೊಂದು ಗಾಳಿಗೆ ಮಳೆಗೆ ಅವು ತೊಯ್ದು ಹೋಗಿರ್ತವೆ, ಇದ ಕಂಡಾಗ ಇದು ಬಿವೇರಿಯ ಬ್ಯಾಸಿಯಿಂದ ಎಫೆಕ್ಟಿವ್ ಇದೆ ಅಂತ ಗೊತ್ತಾಗುತ್ತೆ. ಅದು ಸಿಂಪಡಣೆ ಮಾಡಿದ್ರೆ ಬೆಳೆ ಒಂದು ವಾತಾವರಣದಲ್ಲಿ ಇದ್ದೇ ಇರುತ್ತೆ ಅದು ಬಿವೇರಿಯ. ಮಣ್ಣಲ್ಲೂ ಕೂಡ ಏನಾದರೂ ಇರುತ್ತೆ ಅದು? ಹೌದೌದು, ಮಣ್ಣಲ್ಲೂ ಈ ಹುಳುಗಳು ಇರ್ತಾವಲ್ಲ, ಮತ್ತೆ ಬೀಳ್ತವೆ, ಕಾಯಿ ಉದುರುತ್ತೆ, ಉದುರಿರೋ ಕಾಯಲ್ಲಿ ಬೆರಿ ಬರೋರ್ ಇರುತ್ತೆ, ಅದರಲ್ಲೆಲ್ಲ ಇದು ಉಳಿದಿರುತ್ತೆ. ಮತ್ತೆ ಇದು ಸಿಂಪಡಣೆ ಮಾಡೋದ್ರಿಂದ ಪರಿಸರದಲ್ಲಿ ಯಾವುದೇ ಬೇರೆ ಹಾನಿ ಆಗಲ್ಲ, ಮನುಷ್ಯರಿಗೂ ಯಾವುದೇ ಕಾಯಿಲೆ ಕಾಯಿಲೆ ಅಥವಾ ಉಸಿರಾಟ ತೊಂದರೆ ಏನಾಗಲ್ಲ, ಕಾಫಿ ಗಿಡಕ್ಕೂ ಏನು ಇದು ರೋಗ ಬರಲ್ಲ. ಮತ್ತೆ ಈ ನಾವು ಸ್ಪ್ರೇನ ರಾಸಾಯನಿಕ ಸಿಂಪಡಣೆ ಮಾಡುವಾಗ ಕೊಯ್ಲಿಗಿಂತ ಒಂದು ತಿಂಗಳು ಅಥವಾ 1.5 ತಿಂಗಳು ಮುಂಚೆ ಮಾಡಕ್ ಶಿಫಾರಸ್ ಮಾಡ್ತೀವಿ, ಯಾಕಂದ್ರೆ ಅದರಲ್ಲಿ ಉಳಿ ಈ ರಾಸಾಯನಿಕ ಉಳಿಕೆ ಇರುತ್ತೆ. ಆದ್ರೆ ಇದು ಮಾಡುವಾಗ ಆ ತರ ನಿರ್ಬಂಧ ಏನಿಲ್ಲ, ನೀವು ನಾಳೆ ಕೊಯ್ತೀವಿ ಅಂದ್ರೆ ಇವತ್ತು ನೀವು ಸಿಂಪಡಣೆ ಮಾಡಬಹುದು. ತಾವು ತಿಳಿಸಿದಾಗೆ ಇದನ್ನ ಸುಮಾರು ನಾವು ಕಾಫಿ ಮಾರಾಟ ಮಾಡೋವರೆಗೂ ಕೂಡ ಗಮನಿಸ್ತಾ ಇರಬಹುದು, ಇದು ಇದ್ದೇ ಇರುತ್ತೆ. ಇನ್ನು ಇದರಿಂದ ಅಡ್ಡ ಪರಿಣಾಮಗಳು ಏನಾದರೂ ಇದಾವ ಈ ಬೆವೇರಿಯ ಬ್ಯಾಸಿಯನ್ನ ಬಳಸುವಾಗ? ಇದರದು ಈ ಬಿವೇರಿಯ ಬ್ಯಾಸಿಯನ್ನ ನಾವು ಕೀಟಗಳಿಗೆ ಮಾತ್ರ ರೋಗ ತರೋ ಅಂತವು, ಇವು ತುಂಬಾ ಸ್ಪೆಸಿಫಿಕ್. ಅಂದ್ರೆ ಒಂದು 16 ಕೀಟಗಳಿಗೆ ಬಿಟ್ರೆ ಈ ನಮ್ದು ಎರೆಹುಳ ಆಗ್ಲಿ ಜೇನೊಣ ಆಗ್ಲಿ ಇಂಥವಕ್ಕೆಲ್ಲ ಇವು ತೊಂದರೆ ಕೊಡಲ್ಲ, ಉಪಯೋಗಕಾರಿ ಕೀಟಗಳಿಗೆ ಯಾವುದಕ್ಕೂ ಇವು ಎಫೆಕ್ಟ್ ಆಗಲ್ಲ. ಇವು ಒಂದು ಪ್ರಭೇದದ ಕೀಟಗಳಿಗೆ ಮಾತ್ರ ತೊಂದರೆ ಕೊಡೋದು. ಮತ್ತೆ ಇದ್ರ ಬಳಕೆಯಿಂದ ಪರಿಸರದಲ್ಲೂ ನಾವು ಏನು ಒಂದು ತೊಂದರೆ ಆಗಲ್ಲ. ಮತ್ತೆ ಇದು ಅದಲ್ಲೇ ಪರಿಸರದಲ್ಲೇ ವೃದ್ಧಿ ಆಗೋದ್ರಿಂದ ಒಂದ್ಸರಿ ನಾವು ಸ್ಪ್ರೇ ಮಾಡಿದ್ರೆ ನಮ್ಗೆ ಪುನಃ ಪುನಃ ಅದ ಪರಿಣಾಮ ಸಿಗ್ತಾ ಇರುತ್ತೆ. ಮತ್ತೆ ಮನುಷ್ಯರಿಗೂ ಯಾವುದೇ ತರ ಅಡ್ಡ ಪರಿಣಾಮ ಇಲ್ಲ. ಒಂದೇನಂದ್ರೆ ನಾವು ಮಿಶ್ರಣ ಮಾಡುವಾಗ ಪೌಡರ್ ಫಾರ್ಮ್ ಧೂಳು ಬರುವಾಗ ಸ್ವಲ್ಪ ನಾವು ಕೈ ಬಾಯಿಗೆ ಕವಚ ಹಾಕೋಬೇಕು, ಹಾಕೊಂಡ್ರೆ ಮೂಗು ಮತ್ತು ಬಾಯಿಗೆ ಬಾಯಿಗೆ ಕಣ್ಣು ಇದಕ್ಕೆಲ್ಲ ಪ್ರವೇಶ ಮಾಡಬಾರ್ದು, ಮಾಡಬಾರ್ದು. ಯಾಕಂದ್ರೆ ಏನೇ ಆದ್ರೂ ಶಿಲೀಂಧ್ರನೇ ಅದು, ಶಿಲೀಂಧ್ರ ಡಸ್ಟ್ ಅಲರ್ಜಿ ತರ ಆಗುತ್ತೆ. ಇನ್ನು ಕೆಲವು ರೈತರು ಸ್ವಂತನೂ ಕೂಡ ಇದನ್ನ ಉತ್ಪಾದನೆ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಿ. ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅಂತ ಸರಳವಾಗಿ ಹೇಳ್ತೀರಾ? ಇದಕ್ಕೆ ಒಂದು ಶಿಲೀಂಧ್ರ ಅಂದ್ರೆ ಒಂದು 15 ದಿನದಲ್ಲಿ ತಯಾರಿ ಆಗುತ್ತೆ ನಾವು ಮೂಲ ಕಲ್ಚರ್ ಇಂದ. ಇದಕ್ಕೆ ಸಣ್ಣದೊಂದು ರೂಮ್ ಒಂದು ಕೋಣೆ ಕೊಠಡಿ ಕೊಠಡಿ ಒಂದು 20 ಫೀಟ್ ಅಗಲ ಅಂದ್ರೆ ಇಲಿಗಳು ಅಂತ ಬರ್ದಿರೋ ಉತ್ತಮವಾದ ಕೊಠಡಿ ಬೇಕಾಗುತ್ತೆ. ಮತ್ತೆ ಇದಕ್ಕೆ ಸಾಮಗ್ರಿಗಳಂದ್ರೆ ನಾವು ಇದೆ ಏನು ಅಕ್ಕಿ ಮತ್ತೆ ಒಂದು 20 ಲೀಟರ್ ಕುಕ್ಕರು ಈ ಗ್ಯಾಸ್ ಒಲೆ ಇಂಥವು ಅವೈಲೇಬಲ್ ಇರೋಂತ ಒಂದು ಮೇಜು ಕೆಲಸ ಮಾಡಕ್ಕೆ ಒಂದಿಬ್ರು ಕಾರ್ಮಿಕರಿದ್ರೆ ದಿನಕ್ಕೆ ಒಂದು 10 ಕೆಜಿ ಅಷ್ಟು ಉತ್ಪಾದನೆ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂತ ತರಬೇತಿಯನ್ನ ನೀವು ಕೊಡ್ತೀರಾ? ನಾವು ಕೊಡ್ತೀವಿ. ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದ್ರೆ ಒಂದು ತಿಳಿಸಿ ತರಬೇತಿ ಕೊಡ್ತೀವಿ. ಮತ್ತೆ ಆ ಸ್ಟಾರ್ಟ್ ಮಾಡಕ್ಕೆ ಆ ಬಿವೇರಿಯ ಕಲ್ಚರ್ ಬೇಕು, ಅದನ್ನ ನಾವು ಸಪ್ಲೈ ಮಾಡಿ ಕೊಡ್ತೀವಿ. ಅಂದ್ರೆ ಅಕ್ಕಿ ಮೇಲೆ ಬೆಳೆಸಬೇಕಾಯ್ತು? ಅಕ್ಕಿ ಮೇಲೆ ಬೆಳೆಸಬಹುದು. ಮೊದಲು ಅಕ್ಕಿನ ಬೇಯಿಸ್ಕೋಬೇಕು, ಅಕ್ಕಿನ ಕುಕ್ಕರಲ್ಲಿ ಬೇಯಿಸಿ ಸ್ಟೆರಿಲೈಸ್ ಮಾಡ್ಬೇಕು. ನಾವಾದ್ರೆ ಆಟೋಕ್ಲೇವ್ ಯೂಸ್ ಮಾಡ್ತೀವಿ ಪ್ರಯೋಗಶಾಲೆಗಳಲ್ಲಿ, ಅದೆಲ್ಲ ತುಂಬಾ ದುಬಾರಿ ಆಗುತ್ತೆ ರೈತರು ತಗೊಳಕ್ಕೆ ಮತ್ತೆ ಬೆಳಕಿಗೆ. ಕುಕ್ಕರಲ್ಲಿ ಅಕ್ಕಿಯನ್ನು ಇಟ್ಟು ಅದನ್ನ ಸ್ಟೆರಿಲೈಸ್ ಮಾಡ್ಬೇಕು, ಅಂದ್ರೆ ಬೇರೆ ಯಾವ ಕ್ರಿಮಿಗಳನ್ನ ಸಾಯಿಸ್ಬೇಕು. ನಾವು ಬಿವೇರಿಯಾ ಮಾಡಿದಾಗ ಬರೀ ಬಿವೇರಿಯಾನೇ ಅದರಲ್ಲಿ ಬರೋ ತರ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಅದು 15 ದಿನ ಬಿಟ್ಟರೆ ಬಿವೇರಿಯಾ ಅದ್ರ ಮೇಲೆ ಬೆಳೆದಿರುತ್ತೆ. ಅದನ್ನ ನಾವು ನೀರಲ್ಲಿ ಚೆನ್ನಾಗಿ ಕಲಕಿ ಸೋದಿಸಿ ಬ್ಯಾರಲ್ ಅಲ್ಲಿ ಸ್ಪ್ರೇ ಮಾಡ್ಬೋದು. ಅಂದ್ರೆ ಇದು ಸರಳವಾದ ತಂತ್ರಜ್ಞಾನ ಯಾಕಂದ್ರೆ ಇದರಲ್ಲಿ ಉಪಯೋಗ ಏನಂದ್ರೆ ಈ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗುವಂತ ಶಿಲೀಂಧ್ರ ಅದು ಉತ್ಪತ್ತಿಯಾಗಿ ಅದು ಸಾಗಾಣಿಕೆ ಆಗಿ ಅವರು ಅದನ್ನ ಶೇಖರಿಸಿ ಇಟ್ಟಾಗ ಅದರದ ಒಂದು ಬೀಜಗಳ ಒಂದು ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇವು ಜೀವಾಣುಗಳಾದ್ರಿಂದ ಯಾವತ್ತು ಅದನ್ನ ಅವರು ತಯಾರ್ ಮಾಡಿರ್ತಾರ ನಮಗೆ ಗೊತ್ತಿರಲ್ಲ. ನೀವು ಸಿಂಪಡಣೆ ಮಾಡೋ ದಿನ ಅದರಲ್ಲಿ ಸುಮಾರು ಸತ್ತಿದ್ರೆ ನೀವು ಸಿಂಪಡಣೆ ವೆಚ್ಚ ಎಲ್ಲ ನಷ್ಟ ಆಗುತ್ತೆ. ಇದು ನಮ್ಮ ಕಣ್ಮುಂದೆನೆ ನಾವು ತಯಾರ ಮಾಡಿದ್ರೆ ಅದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಅಂದ್ರೆ ಅಕ್ಕಿ ಅದಕ್ಕೇನೋ ಒಂದು ರೀತಿ ಆಹಾರವಾಗಿ ಕೆಲಸ ಮಾಡುತ್ತೆ, ಅದರ ಮೇಲೆ ಬೆಳೆಯುತ್ತೆ, ಅಕ್ಕಿ ಮೇಲೆ ಬೆಳೆದಿರುತ್ತೆ. ಅದನ್ನ ನಾವು ಇದಕ್ಕೆ ವರ್ಗಾಯಿಸಬೇಕು, ಬೆರ್ರಿ ಬೋರರಿಗೆ, ಬೆರ್ರಿ ಬೋರನ್ನ ತಿನ್ನೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ನಾವು ಈ ಪ್ರಯೋಗಶಾಲೆಗಳಲ್ಲಿ ಬೆಳೆಸೋಕ್ಕೆ ಬೇರೆ ಬೇರೆ ಥರದ ವಸ್ತುಗಳನ್ನ ಉಪಯೋಗ ಮಾಡ್ಬೋದು. ಈವನ್ ಈ ಟ್ರೈಕೋಡರ್ಮಾ ಇಂಥವೆಲ್ಲ ಕಾಫಿ ಪಲ್ಪ್ ಒಟ್ಟಲ್ಲಿ ಬೆಳೆಸ್ಬೋದು, ಸಿಪ್ಪೆ ಇರುತ್ತಲ್ಲ ಕ್ಯಾರೆಟ್ ಅಲ್ಲಿ ಬೆಳೆಸ್ಬೋದು, ಬೇರೆ ಭತ್ತದ ತೌಡಲ್ಲಿ ಬೆಳೆಸ್ಬೋದು, ಈ ಥರ ಬೇರೆ ಬೇರೆ ವಸ್ತುಗಳನ್ನ ಯೂಸ್ ಮಾಡ್ಬೋದು. ನಿಮ್ಮಲ್ಲಿ ಮೂಲ ಒಂದು ಕಲ್ಚರ್ ಸಿಗುತ್ತೆ ಮತ್ತು ತರಬೇತಿನೂ ಕೊಡ್ತೀರಾ? ಹೌದು, ನಿಮ್ಮಲ್ಲೂ ಕೂಡ ಮಾರಾಟ ಮಾಡೋದಕ್ಕೂ ಒಂದು ಅಲ್ಲಿ ಅವಕಾಶ ಇದೆ. ಹೌದು, ಮತ್ತೆ ಉತ್ಪಾದನೆ ಮಾಡ್ತಾ ಇರ್ತೀರ? ಮಾಡ್ತಾ ಇದೀವಿ, ಈಗ ಲಭ್ಯ ಇದೆ. ಸಣ್ಣ ಬೆಳೆಗಾರ ಏನೋ ಬೇಕಂದ್ರೆ ಒಂದು ಕೆಜಿ 100 ರೂಪಾಯಿ ಹಂಗೆ ಸಿಗುತ್ತೆ. ಅದನ್ನ ಅವರು ಹೆಚ್ಚು ಮಾಡ್ಕೋಬಹುದು ಅಂತೀರಾ? ಮಾಡ್ಕೋಬಹುದು. ಮತ್ತೆ ನಿಮ್ಮ ಈ ಕಾಫಿ ಮಂಡಳಿಯ ಕಚೇರಿಗಳಿದಾವೆ, ಅಲ್ಲೂ ಏನಾದ್ರು ಲಭ್ಯ ಇರ್ತಾ ಇದು? ಇದು ನಾವು ಶೇಖರಣೆ ಮಾಡೋಕ್ಕೆ ಈ ಫ್ರಿಜ್ ಎಲ್ಲ ಬೇಕಾಗುತ್ತೆ. ಇದು ನಮ್ಮ ಚಟ್ಟಳ್ಳಿ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಮಾತ್ರ ಲಭ್ಯವಾಗುತ್ತೆ. ಅಂದ್ರೆ ಪ್ರಯೋಗಾಲಯಗಳ ಒಂದು ಅವಶ್ಯಕತೆ ಇರುತ್ತೆ, ಅವಶ್ಯಕತೆ. ಇವನ್ನ ಬಹಳ ತಂಪಾಗಿ ಸ್ಥಳದಲ್ಲೇ ಶೇಖರಣೆ ಮಾಡಬೇಕು. ಬಿಸಿಲಿಗೆ ಎಲ್ಲ ಒಡೆದಾಗ ಅದರದ್ದು ಬೀಜಾಣು, ಅವು ಒಂದು ಜೀವ ಇರುವಂತ ಒಂದು ಬೀಜಾಣು, ಅವು ಸತ್ತರೆ ಪರಿಣಾಮಕಾರಿಯಾಗಿ ಇರೋದಿಲ್ಲ. ನಮ್ಮ ರೈತ ಬಂದು ತೆಗೆದುಕೊಂಡು ಹೋದ್ಮೇಲೆ ಎಷ್ಟು ದಿನದೊಳಗೆ ಬಳಸಬೇಕಾಗುತ್ತೆ? ಒಂದು 15 ರಿಂದ 20 ದಿನದೊಳಗೆ, ಇಲ್ಲ ಸ್ವಲ್ಪ ತಡ ಮಾಡಿದ್ರೆ ಅವರು ಫ್ರಿಜ್ ಆ ತರ ಇಟ್ಕೋಬೇಕಾಗಿ ಇಟ್ಕೊಂಡ್ರೆ ಒಂದು ಒಂದೂವರೆ ತಿಂಗಳ ಒಳಗೆ ಬಳಸಬಹುದು. ಅಂದ್ರೆ ತಂಪಾದ ಸ್ಥಳದಲ್ಲಿ ಇಡೋದು ಬಹಳ ಮುಖ್ಯ, ತಗೊಂಡು ಹೋದ್ಮೇಲೆ. ಹೌದು, ಬಿಸಿಲಿಗಿಡೋದು ಇವೆಲ್ಲ ಮಾಡ್ಕೋಬಾರ್ದು, ಅದಷ್ಟು ತಂಪಾದ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಇರುವಂತ ಸ್ಥಳದಲ್ಲಿ ಇಡಬಹುದು. ಇವನ್ ಕೆಲವರು ಮಡಿಕೆಯಲ್ಲೂ ಅದನ್ನ ಶೇಖರಣೆ ಮಾಡಬಹುದು, ಮಡಿಕೆಯಲ್ಲಿಟ್ಟು ಮಡಿಕೆ ಕೆಳಗಡೆ ಸ್ವಲ್ಪ ನೀರಿಟ್ಟು ಆ ರೀತಿ ತಂಪು ಕೂಡ ಮಾಡಬಹುದು ಬಿಸಿಲು ಜಾಸ್ತಿ ಇದ್ರೆ. ಒಟ್ಟಾರೆ ಇದು ಯಶಸ್ವಿ ಆಗಿದೆ ಅಂತೀರಿ? ಹೌದು, ಪ್ರತಿ ಮುಖ್ಯವಾಗಿ ಕಾಫಿ ತೋಟಗಳಲ್ಲಿ ಆ ವಾತಾವರಣದ ಪರಿಣಾಮದಿಂದ ತುಂಬಾ ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡುತ್ತೆ. ಸಾಧಾರಣವಾಗಿ ಎಷ್ಟು ಯಾವಾಗ ಆಗಸ್ಟ್ ಇಂದನೇ ಪ್ರಾರಂಭ ಮಾಡಬಹುದಾಯ್ತು ಸಿಂಪಡಣೆಗೆ? ಮಳೆ ಮೇಲೆ ಆಧಾರಿತ, ಮಳೆ ನಿಂತರೆ ಮತ್ತೆ ಕೆಲವರು ಹೂ ಮಳೆ ಬರೆಸಿ ಬ್ಲಾಸಮ್ ಶವರ್ಸ್ ಅಂತಾರೆ, ಬೇಗ ಕಾಯಿ ದಪ್ಪ ಆಗಿದ್ರೆ ಅವರು ಆಗಸ್ಟ್ ಅಲ್ಲಿ ಮಳೆ ನಿಂತ ತಕ್ಷಣ ಇದನ್ನ ಸಿಂಪಡಣೆ ಮಾಡಬಹುದು. ಅಂದ್ರೆ ಒಂದು ಬೆಳೆ ಅವಧಿ ಅಂದ್ರೆ ಎಷ್ಟು ಸಿಂಪಡಣೆ ಮಾಡೋದು ಒಳ್ಳೇದು ಅಂತೀರಿ? ಒಂದ್ಸರಿ ಕವರ್ ಮಾಡಿದ್ರೆ ಸಾಕು. ಅದಿರುತ್ತೆ, ಇರುತ್ತೆ. ಮತ್ತೆ ಸಿಂಪಡಣೆ ಮಾಡೋ ಅವಶ್ಯಕತೆ ಇರಲ್ಲ ಇರಲ್ಲ. ಅಂದರೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಸಂಶೋಧನಾ ಕೇಂದ್ರ ಸಂಪರ್ಕಿಸ್ಬೋದು. ಹೌದು, ನೀವು ಚಟ್ಟಹಳ್ಳಿಯಲ್ಲಿರುವಂಥ ಕೇಂದ್ರೀಯ ಕಾಫಿ ಸಂಶೋಧನಾ ಉಪಕೇಂದ್ರ ಕೀಟಶಾಸ್ತ್ರ ವಿಭಾಗಕ್ಕೆ ಬಂದರೆ ನಾವು ಅದರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತೀರಿ ಕೊಡ್ತೀವಿ. ಮತ್ತೆ ಅದನ್ನ ಉತ್ಪಾದನೆ ಮಾಡುವಂಥವ್ರಿಗೆ ತರಬೇತಿಗಳು ಆಗಿಲಿಂದಾಗಿ ಕೊಡ್ತಾ ಇರ್ತೀರ? ಹೌದು, ಯಾವುದಾದ್ರೂ ಸ್ವಸಹಾಯ ಸಂಘಗಳು ಅಂಥವ್ರು ಕೋಆಪರೇಟಿವ್ಸ್ ಇದ್ರೆ ಅವರೊಂದು 10 ಜನ ಸೇರಿ ಒಂದು ಕಡೆ ಅವರು ಉತ್ಪಾದನೆ ಮಾಡ್ಕೊತೀವಿ ಅಂದರೆ ಅವರಿಗೆ ತರಬೇತಿ ಕೊಡ್ಬೋದು. ಅಂದರೆ ನಿಮ್ಮಲ್ಲಿ ತರಬೇತಿ ಪಡೆದು ಇಂಥ ಉತ್ಪಾದನೆ ಮಾಡೋರು ಇದಾರ ಯಾರಾದರೂ? ಇದು ಒಂದು 5 ವರ್ಷದ ಹಿಂದೆ ಇದರ ಅವಳಿ ಸಿಕ್ಕಾಪಟ್ಟೆ ಇತ್ತು ಸರ್. ಒಂದು 18ರಿಂದ ಯಥೇಚ್ಛ ಮಳೆಯಿಂದಾಗಿ ಸ್ವಲ್ಪ ಕಡಿಮೆ ಆಗಿ ಹೋದ ವರ್ಷ ಮಳೆ ಒಂದು 50% ಕಡಿಮೆ ಇತ್ತು. ಹೌದು, ಅವಾಗ ಇದ್ರ ಅವಳಿ ಕಂಡು ಬಂತು. ಆ ಒಂದು 5 ವರ್ಷದಲ್ಲಿ ಯಾರು ಮಾಡ್ತಾ, ಅದಕ್ಕಿಂತ ಮುಂಚೆ ಸುಮಾರು ಕಡೆ ಇದನ್ನ ಮಾಡ್ತಿದ್ರು. ಅಂದ್ರೆ ಮಳೆ ಕಡಿಮೆ ಆದಾಗ ಕೀಟಗಳು ಮೇಲ್ಗೈ ಸಾಧಿಸ್ತವೆ, ಮೇಲ್ಗೈ ಸಾಧಿಸ್ತವೆ, ಹಾಗಾಗಿ ಬೆರ್ರಿ ಬೋರರು ಕೂಡ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಈ ಬೆವರೆ ಬೇಸಿಯಾನವನ್ನು ಕೂಡ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಹೌದು, ಅಂದ್ರೆ ಒಂದ್ಸರಿ ತಿಂಪಡಣೆ ಮಾಡಿದ್ರೆ ನಮ್ಮ ತೋಟದಲ್ಲಿ ಇರುತ್ತೆ, ಅದು ಇರುತ್ತೆ ಸ್ವಾಭಾವಿಕವಾಗಿನೇ. ಅದು ಕೆಲವು ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬಹುದು. ಹೌದು ಹೌದು, ಬೆರ್ರಿ ಬೋರರ್ನ ನಾವು ಸುಮಾರು ತೋಟಗಳಿಂದ ಅದನ್ನ ಮತ್ತೆ ಹುಡುಕಿ ವಾಪಸ್ ತಂದಿರ್ತೀವಿ, ತಂದು ಪ್ರಯೋಗಶಾಲೆಯಲ್ಲಿ ಅದನ್ನು ವೃದ್ಧಿ ಮಾಡ್ತೀವಿ. ಸ್ವಾಭಾವಿಕವಾಗಿ ಸಿಗೋದನ್ನ ಹುಡುಕಿ ತಂದು, ಅಂದ್ರೆ ಸ್ವಾಭಾವಿಕವಾಗಿದ್ರು ಸಿಂಪಡಣೆ ಮಾಡೋದು ಒಳ್ಳೇದು. ಮತ್ತೆ ಒಳ್ಳೇದು ಒಳ್ಳೇದು, ಅಂದ್ರೆ ಅದರ ಸಾಂದ್ರತೆ ಜಾಸ್ತಿ ಆಗುತ್ತೆ. ಹೌದು, ಸ್ವಾಭಾವಿಕವಾಗಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಇರುತ್ತೆ. ನಾವು ಅದನ್ನ ಸಿಂಪಡಣೆ ಮಾಡಿದಾಗ ಸಾಂದ್ರತೆ ಜಾಸ್ತಿ ಆಗಿ ನಮ್ಗೆ ಬೇಕಾಗಷ್ಟು ಹತೋಟಿ ಸಿಗುತ್ತೆ. ಅಂದ್ರೆ ಒಂದು ಸರಿಯಾದ ಕ್ರಮವನ್ನು ಅನುಸರಿಸಬೇಕು, ಎಚ್ಚರಿಕೆಗಳನ್ನು ಅನುಸರಿಸಬೇಕು ಅಂತೀರಿ. ಏನೇನು ಎಚ್ಚರಿಕೆ ವಹಿಸಬೇಕು ಅಂತೀರಿ ಸಿಂಪಡಣೆ ಮಾಡುವಾಗ? ಸಿಂಪಡಣೆ ಮಾಡುವಾಗ ಇದು ತಂಪಾದ ಕಾಲದಲ್ಲಿ ಸಿಂಪಡಣೆ ಮಾಡುವ, ಬೆಳಿಗ್ಗೆ ಅಥವಾ ಸಂಜೆ. ಮತ್ತೆ ಸಿಂಪಡಣೆ ಮಾಡಿದ 10 ದಿನ ಅಥವಾ 15 ದಿನಕ್ಕೆ ಬೇರೆ ಯಾವುದೇ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕನ ಸಿಂಪಡಣೆ ಮಾಡಬಾರ್ದು. ಮತ್ತೆ ಈ ಬಿವೇರಿಯನ್ನ ನಾವು ಬೇರೆ ಯಾವುದೇ ಒಂದು ಕೀಟನಾಶಕದ ಜೊತೆ ಅಥವಾ ಇನ್ನೊಂದು ರಾಸಾಯನಿಕ ಜೊತೆ ಮಿಶ್ರ ಮಾಡಿ ಸಿಂಪಡಣೆ ಮಾಡಬಾರ್ದು. ಮತ್ತೆ ವಾತಾವರಣದಲ್ಲಿ ತೇವಾಂಶ ಇರೋದು ಬಹಳ ಮುಖ್ಯ, ಬಹಳ ಮುಖ್ಯ. ಮತ್ತೆ ಸಿಂಪಡಣೆ ಮಾಡೋ ಒಂದು ಸ್ಪ್ರೇ ಮಿಷಿನ್ ಇರುತ್ತಲ್ಲ, ಅದನ್ನ ತುಂಬಾ ಫೋರ್ಸ್ಫುಲ್ ಆಗಿ ಮೋಟರೈಸ್ಡ್ ಮಾಡಬಾರ್ದು. ಈ ಅಡ್ಜಸ್ಟೇಬಲ್ ನಾಜಲ್ ಸ್ವಲ್ಪ ದಪ್ಪವಾಗಿ ಬಿಡುವಂತದನ್ನ ಉಪಯೋಗಿಸಿ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಇಂಥವನ್ನ ಯೂಸ್ ಮಾಡಿ, ಅಂದ್ರೆ ಕಾಯಿಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲೇ ಸಿಂಪಡಣೆ ಮಾಡಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆರ್ರಿ ಬೋರರ್ ನಿರ್ವಹಣೆಯಲ್ಲಿ ಬೆವೆರಿಯ ಬ್ಯಾಸಿಯಾನದ ಬಳಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9972854670. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972854670. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂಥ ಬೆರ್ರಿ ಬೋರರ್ ನಿರ್ವಹಣೆಗೆ ಬೆವೆರಿಯ ಬ್ಯಾಸಿಯಾನ ಶಿಲೀಂಧ್ರವನ್ನು ಹೇಗೆಲ್ಲ ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕಾಫಿ ಕಾಯಿಕೊರಕ ಕೀಟದ ನಿಯಂತ್ರಣಕ್ಕೆ ಬೆವೇರಿಯ ಬ್ಯಾಸಿಯಾನ ಶಿಲೀಂಧ್ರದ ಬಳಕೆ ಈ ಕುರಿತು ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 28,200 ರೂಪಾಯಿಂದ 28,500 ರೂಪಾಯಿಗಳು, ಅರಬಿಕಾ ಚೆರಿ 14,200 ರೂಪಾಯಿಂದ 14,700 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 16,500 ರೂಪಾಯಿಂದ 17,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,300 ರೂಪಾಯಿಂದ 10,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಹುದಿಕೇರಿ ಗ್ರಾಮದ ದಿವಂಗತ ರಾಮಕುಟ್ಟಿ ಆಚಾರ್ಯವರ ಮಗ 53 ವರ್ಷ ಪ್ರಾಯದ ಜಯಕುಮಾರ ಕುಂಜಿ ಅವರು ಇಂದು ನಿಧನರಾಗಿದ್ದಾರೆ. ಜಯಕುಮಾರ ಕುಂಜಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಹುದಿಕೇರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಿರುಂದಾಡ ಗ್ರಾಮದ ಬೊಟ್ಟೋಲಂಡ ಶಂಪು ಬೋಪಯ್ಯಂಗ ಇಂದು ಮರಣಪಟ್ಟಿದ್ದು 68 ಬೈತ್ರ ಮಾಜಿ ಪಟ್ಟಳಕಾರ ಬೊಟ್ಟೋಲಂಡ ಶಂಭು ಬೋಪಯ್ಯಂಗಡ ಆಕೇರಿ ಕಾರ್ಯ ನಾಳೆ ಮಧ್ಯಾಹ್ನ ಇಂಗಡ ಸ್ವಂತ ಮನೆ ಕಿರುಂದಾಡಲು ನಡಪ. ಗುಡ್ಡೆಹೊಸೂರು ಗ್ರಾಮದ ನಿವಾಸಿ ನಡುಮನೆ ದಿವಂಗತ ಕುಶಾಲಪ್ಪ ಅವರ ಪುತ್ರ ಕೃಷ್ಣಪ್ಪ ಸತ್ಯ ಅವರು ಇಂದು ಬೆಳಿಗ್ಗೆ 10 ಗಂಟೆಗೆ ನಿಧನರಾಗಿದ್ದಾರೆ. 62 ವರ್ಷ ಪ್ರಾಯದ ನಡುಮನೆ ಕೃಷ್ಣಪ್ಪ ಸತ್ಯ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡುಗುನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರದ ಪ್ಲೈವುಡ್ ಬ್ರ್ಯಾಂಡ್ ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಪ್ಪಯ್ಯ. ಮೊಬೈಲ್ 9482620311. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು ಜೊಂಪೆನ ವಿವರ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಜಿಲ್ಲಾ ಪಂಚಾಯಿತಿ ಸಭಾಪಡಲಿ ಇಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಕಾರ್ಯಾಗಾರ ಮತ್ತು ಗ್ಯಾರಂಟಿ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು, ಚುನಾವಣೆ ಸಂದರ್ಭದಲ್ಲಿ ಮಾತು ಕೊಟ್ಟಂಗೆ 5 ಯೋಜನೆಗಳನ್ನು ಈಡೇರಿಸಿ ಜನರ ನಂಬಿಕೆ ಮತ್ತು ವಿಶ್ವಾಸನ ಸರ್ಕಾರ ಉಳಿಸಿಕೊಂಡಿಟ್ಟು ಜಿಲ್ಲೆಯಲ್ಲಿ 19 ಮಾರ್ಗದಲ್ಲಿ KSRTC ಬಸ್ಗ ಓಡಾಡಿ ಶಕ್ತಿ ಯೋಜನೆ ಪಡೆಯಕ್ಕೆ ಸಹಾಯ ಆಗಿಟ್ಟು 200 ಯೂನಿಟ್ ವರೆಗೆ ಪುಕ್ಕಟ್ಟೆ ವಿದ್ಯುತ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿನ ಅರ್ಹರಿಗೆ ಸಿಗ್ತಾ ಉಂಟು. ಬರುವ ಜನವರಿಯಿಂದ ಇಂದಿರ ಆಹಾರ ಕಿಟ್ ಯೋಜನೆ ಜಾರಿಗೆ ಬರಲಿದ್ದು ಬಡಜನರ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರ ದುಡಿದೆ ಅಂತ ಹೇಳಿದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ 2024ನೇ ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಜಂಬರ 30 ಮೂವತ್ತರ ಹೊತ್ತಾರೆ 9:30 ಗಂಟೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದೆ. 2025-26ನೇ ಸಾಲಿಗೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ December 6 ಹೊತ್ತಾರೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಡಿಯಲ್ಲಿ ನಡೆದಿದೆ ಅಂತೇಳಿ ಕೊಡಗು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ತಿಳಿಸಿದರು. ಇದೇ December 13 ದೇಶದ ಎಲ್ಲ ಕಡೆಗಳಲ್ಲಿ ನಡೆಯುವ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಹಾಲ್ ಟಿಕೆಟ್ ಜಾಲತಾಣದಲ್ಲಿ ಲಭ್ಯವಿಟ್ಟು ಆಸಕ್ತಿರವು ಡೌನ್ಲೋಡ್ ಮಾಡಿ ಕಡಕುತ್ತೇಳಿ ಗಾಳಿಬೀಡು ಜವಾಹರ್ ನವೋದಯದ ಪ್ರಕಟಣೆ ತಿಳಿಸಿತು. ವಿರಶ್ಪೇಟೆ ECHS ಪಾಲಿಕ್ಲಿನಿಕ್ನ ವೈದ್ಯಾಧಿಕಾರಿಗ 25 ಸೇವೆಗೆ ಲಭ್ಯ ಇರುವುದಿಲ್ಲ ಪಾಲಿಕ್ಲಿನಿಕ್ನ ಅಧಿಕಾರಿಗ ಪ್ರಕಟಣೆ ತಿಳಿಸಿದಳು. ಮೀನುಗಾರಿಕೆ ಇಲಾಖೆ ವತಿಯಿಂದ ಮಡಿಕೇರಿ ತಾಲೂಕಿನ ಕೃಷಿಕರಿಗೆ ಮೀನು ಕೃಷಿ ಕೊಳ ಬಾವಿ ಮತ್ತು ಹೊಂಡಗಳಲ್ಲಿ ಮೀನು ಸಾಕಿಕೆ ಪುಕ್ಕಟೆಯಾಗಿ ಮೀನುವರಿನ ವಿತರಿಸಿಕೆ ಅರ್ಜಿನ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಿಕೆ 27 ಆಖೀರಿ ದಿನಂತೇಳಿ ಮೀನುಗಾರಿಕೆನ ಸಹಾಯಕ ನಿರ್ದೇಶಕರು ತಿಳಿಸಿದಳು. ಶನಿವಾರ ಸಂತೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೋಗುವ ಶನಿವಾರ ಸಂತೆ ಟೌನ್ ಫೀಡರ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ 8:00 ಮುಟ. ಶನಿವಾರ ಸಂತೆ ಪಟ್ಟಣ, KRC ಸರ್ಕಲ್, ಅಡ್ಡಶೆಟ್ಟಳ್ಳಿ, ಶೆಟ್ಟಗನಹಳ್ಳಿ, ಮಾದ್ರೆ ಹಂಗೆ ಸುತ್ತಮುತ್ತ ಜಾಗ. 25 ಕಣಗಾಲು, ದೊಡ್ಡಳ್ಳಿ, ಗೋಣಿಮರೂರು, ಬಾಣಾವರ, ಸಿದ್ಲಂಗ್ಪುರ, ಮಾಲಂಬಿ, ಹೊಸಗುತ್ತಿ, ಕೈಸರದಳ್ಳಿ ಹಂಗೆ ಸುತ್ತಮುತ್ತ ಜಾಗ. ಹಂಗೆ 25 ಮೂರ್ನಾಣ ವಿದ್ಯುತ್ ವಿತರಣಾ ಕೇಂದ್ರಗಳಾದ ಬಲಮುರಿ, ಪಾರಾಣೆ, ಬಾವಲಿ, ಕೈಕಾಡು, ಕಿರುಂದಾಡು, ಎಡಪಾಲ, ಕಡಂಗ, ಚೇಂಡಣೆ, ಚೀಲಾವರ, ಮರಂದೋಡ, ಕೋಕೇರಿ ಸುತ್ತಮುತ್ತಲ ಜಾಗಲಿ ಹೊತ್ತಾರೆ 10 ಗಂಟೆಯಿಂದ 8:00 ವರೆಗೆ ವಿದ್ಯುತ್ ಇರುವುದಿಲ್ಲ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಗೋಣಿಕೊಪ್ಪದ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ 29 ಗೋಣಿಕೊಪ್ಪಲಿರುವ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಸಭಾಬಡಿಯಲ್ಲಿ ಮಾಧ್ಯಮ ಸ್ಪಂದನ ವತಿಯಿಂದ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ನಡೆದ ಪ್ರಸಕ್ತ ಸಂತೆಯಲ್ಲಿ ಅಂಜೂರ ಪ್ರಶಸ್ತಿ ವಿಜೇತೆ ಕೊಡಗಿನ ಬರಹಗಾರ್ತಿ ಕೃಪಾ ದೇವರಾಜ್ ಅವರ 5ನೇ ಪುಸ್ತಕ ಮಂತ್ರಪುಷ್ಪನ ಚಲನಚಿತ್ರ ನಿರ್ದೇಶಕರಾದ PC ಶದ್ರಿಯವು ಬಿಡುಗಡೆ ಮಾಡಿದರು.